ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ನನ್ನ ಹೆಸರು ನಾಗತಿಹಳ್ಳಿ ಅರುಣ್ ಕುಮಾರ್. ಕೃಷಿ ವಿಸ್ತರಣೆ ವಿಭಾಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ತಿಳಿಸ್ತಾ ಇರತಕ್ಕಂತ ವಿಚಾರ ರೈತ ಉತ್ಪಾದಕರ ಕಂಪನಿ. ಆತ್ಮೀಯ ರೈತರೇ, 1950 to 2022 ನಾವು ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ನೋಡ್ತಾ ಬಂದಿದ್ವಿ. ರೈತ ಉತ್ಪಾದಕರ ಕಂಪನಿ ಇವತ್ತು ನಮ್ಮ ರಾಜ್ಯಗಳಲ್ಲಿ ಎಲ್ಲಾ ಕಡೆ ಓಪನ್ ಆಗ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ 20-30 ಓಪನ್ ಆಗ್ತಾ ಇದೆ. ಎಲ್ಲಾ ರೈತರು ಕೂಡ ಆ ರೈತ ಉತ್ಪಾದಕ ಕಂಪನಿಯನ್ನು ಓಪನ್ ಮಾಡಬೇಕು ಅಂತ ಹೇಳಿ ಮುಂದೆ ಬರ್ತಾ ಇದ್ದಾರೆ. ಕಾರಣ, ರೈತ ಉತ್ಪಾದಕರ ಕಂಪನಿ ಇರತಕ್ಕಂತ ಅಷ್ಟೊಂದು ಮಹತ್ವದ ಒಂದು ಯೋಜನೆ. ನೋಡಿ, ರೈತ ಉತ್ಪಾದಕರ ಕಂಪನಿಯನ್ನ ಯಾರು ಓಪನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಒಂದು ತೋಟಗಾರಿಕೆ ಇಲಾಖೆಯಿಂದ ಓಪನ್ ಮಾಡ್ತಾ ಇದಾರೆ, ಕೃಷಿ ಇಲಾಖೆಯಿಂದ ಓಪನ್ ಮಾಡ್ತಾ ಇದಾರೆ, ಕೇಂದ್ರ ಸರ್ಕಾರದಿಂದ ಓಪನ್ ಮಾಡ್ತಾ ಇದಾರೆ, ಕೃಷಿ ವಿಜ್ಞಾನ ಕೇಂದ್ರಗಳು ಓಪನ್ ಮಾಡ್ತಾ ಇದಾರೆ, ನಬಾರ್ಡ್ ಓಪನ್ ಮಾಡ್ತಾ ಇದೆ. ಇವತ್ತು ರೈತ ಉತ್ಪಾದಕರ ಕಂಪನಿಯನ್ನ ನಾವು ಶುರು ಮಾಡಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ನಮಗೊಂದ 300 ಜನ ಸದಸ್ಯರಾಗಬೇಕು. ರೈತ ಉತ್ಪಾದಕರ ಕಂಪನಿಗೆ ಯಾರು ಮಾಲೀಕರು ಅಂದ್ರೆ ರೈತರೇ ಇದಕ್ಕೆ ಮಾಲೀಕರು. ಇವತ್ತು ನೋಡಿ, ಇವತ್ತು ಒಂದು ಸರ್ಕಾರ ರೈತರಿಗೆ ಎಷ್ಟೊಂದು ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಅಂದ್ರೆ, ರೈತರಿಗೆ ಒಂದು ಕಂಪನಿಯನ್ನು ಓಪನ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ. ಇದು ರೈತರಿಗೆ ಕಟ್ಟಕಡೆಯ ಚಾನ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಆದ್ರಿಂದ ಪ್ರತಿಯೊಂದು ರೈತರು ಇದ್ರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ಹರಿಸಿ, ತಾವುಗಳು ತೋಟಗಾರಿಕೆಯಲ್ಲಾಗಿರಬಹುದು, ಕೃಷಿ ಇಲಾಖೆ ಆಗಿರಬಹುದು, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರಬಹುದು, ಅಂತರತ್ರ ಭೇಟಿ ಕೊಟ್ಟು ಈ ಒಂದು ರೈತ ಉತ್ಪಾದಕ ಕಂಪನಿಯಿಂದ ಸಿಗುವಂತಹ ಮಹತ್ವದ ಬಗ್ಗೆ ಒಂದು ಪರಿಚಯ ಮಾಡಿಕೊಂಡು ನೀವು ಅದನ್ನ ಓಪನ್ ಮಾಡಿಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಈ ಒಂದು ಕಂಪನಿ ಯಾವ ರೀತಿ ಆಡಳಿತವನ್ನು ನಡೆಸ್ತಾ ಇರುತ್ತೆ ಅಂತಂದ್ರೆ, ಇಲ್ಲಿ ಒಟ್ಟು 300 ಜನ ಷೇರುದಾರರು ಇರ್ತಾರೆ, ಒಬ್ರು ಅಧ್ಯಕ್ಷರಿರ್ತಾರೆ, ಒಂದು 13-15 ಜನ ನಿರ್ದೇಶಕರು ಇರ್ತಾರೆ. ಇದರಲ್ಲಿ ನಿಮ್ಮ ಮತ್ತೆ ರಿಸರ್ವೇಷನ್ ಇರುತ್ತೆ, ಮತ್ತೆ ವುಮೆನ್ ಕ್ಯಾಟಗರಿಯವರು ಬಂದಿರ್ತಾರೆ, ಪ್ರತಿಯೊಬ್ಬರು ಕೂಡ ಈ ಒಂದು ಇರುತ್ತೆ. ಈ ಒಂದು ಕಂಪನಿಗೆ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಏನು ಅನುಕೂಲಗಳು ನಮಗೆ ದೊರೀತಾವೆ ಅಂತಂದ್ರೆ, ರೈತರಿಗೆ ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ಮಾಹಿತಿಯನ್ನು ನೀಡ್ತಾ ಬಂದಿರ್ತವೆ. ಆರ್ಥಿಕವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನ್ ಕೊಡ್ತಾ ಇದೆ ಈ ಕಂಪನಿಗಳಿಗೆ ಅಂತಂದ್ರೆ, ರೈತ ಉತ್ಪಾದಕರ ಕಂಪನಿಯನ್ನ ಓಪನ್ ಮಾಡಿದ ಮೇಲೆ ನಿಮಗೆ 3 ವರ್ಷಗಳ ಕಾಲ ಅಲ್ಲಿ ಬಾಡ್ಗೆದಾಗಿರ್ಬೋದು ಅಥವಾ ಒಬ್ಬರು ಕಾರ್ಯನಿರ್ವಹಣಾಧಿಕಾರಿ ಇರುತ್ತೆ ಅವರಾಗಿರ್ಬೋದು, ಅಕೌಂಟೆಂಟ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಂಬಳವನ್ನ ಈ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಡ್ತಾ ಇರುತ್ತೆ. ನೀವು ಇದನ್ನ ಸದುಪಯೋಗ ಪಡಿಸಿಕೊಂಡು ನೀವು ರೈತ ಉತ್ಪಾದಕರ ಕಂಪನಿಯನ್ನು ಓಪನ್ ಮಾಡಬೇಕು. ಇದರಿಂದ ನಿಮ್ಗೆ ಏನೇನು ಪ್ರಯೋಜನಗಳು ಆಗ್ತವೆ ಅಂತಂದ್ರೆ, ಮೊದಲನೇ ಪ್ರಯೋಜನ ಏನಪ್ಪಾ ಅಂದ್ರೆ, ರೈತರು ಮಧ್ಯವರ್ತಕರು ಅಂದ್ರೆ ದಲ್ಲಾಳಿಗಳನ್ನ ನೀವು ಅವ್ರನ್ನ ಕಂಟ್ರೋಲ್ ಮಾಡಬಹುದು. ಯಾವ ರೀತಿ ಅಂತಂದ್ರೆ, ನೀವು ರೈತ ಉತ್ಪಾದಕ ಕಂಪನಿಯನ್ನು ಓಪನ್ ಮಾಡಿದ ಮೇಲೆ ನೀವೇ ಸ್ವಂತವಾಗಿ ಲೈಸೆನ್ಸ್ ಅನ್ನ ಪಡೆದುಕೊಂಡು, ಯಾವುದು ಗೊಬ್ಬರದ್ದಾಗಿರ್ಬೋದು, ಬೀಜದ್ದಾಗಿರ್ಬೋದು, ಕೀಟನಾಶಕಗಳು, ಇದೊಂದು ನೀವೇ ಲೈಸೆನ್ಸ್ ಅನ್ನ ಒಂದು ಎಲ್ಲಿ ಇಲಾಖೆಗಳಿಂದ ಪಡೆದುಕೊಂಡು ನೀವೇ ಇಲ್ಲಿ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮಲ್ಲಿ ಏನೇನು ಸಿಗುತ್ತೆ ಅಂದ್ರೆ, ರೈತ ಉತ್ಪಾದಕ ಕಂಪನಿ ಓಪನ್ ಮಾಡಿದ ಮೇಲೆ ಅದೊಂಥರ ಮಾಲ್ ತರ ಆಗಿರುತ್ತೆ. ಅಂದ್ರೆ ಅದೇ ನಿಮಗೆ ರೈತರಿಗೆ ಬೇಕಾದಂತಹ ಪ್ರತಿಯೊಂದು ವಸ್ತುಗಳನ್ನು ಕೂಡ ಆ ಒಂದು ನಿಮ್ಮ ಒಂದು ಕೇಂದ್ರದಲ್ಲಿ ಸಿಗ್ತಾ ಇರುತ್ತೆ. ಆ ಕಂಪನಿಯಲ್ಲಿ ನಿಮಗೆ ಅವಶ್ಯಕತೆಗೆ ತಕ್ಕಾಗೆ ಮತ್ತೆ ಕಡಿಮೆ ಬೆಲೆಗೆ ನಿಮ್ಗೆ ಎಲ್ಲಾ ರೀತಿಯ ಕೃಷಿ ಸಂಬಂಧಪಟ್ಟ ಪರಿಕರಗಳು ನಿಮಗೆ ಸಿಗ್ತಾ ಇರುತ್ತೆ. ಕೃಷಿ ಪರಿಕರಗಳು ಅಂದ್ರೆ ಯಾವ್ದಾರ ಆಗಿರ್ಬೋದು, ಒಂದು ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಅಥವಾ ಜೈವಿಕ ಗೊಬ್ಬರಗಳಾಗಿರ್ಬೋದು, ಜೈವಿಕ ಶಿಲೀಂಧ್ರನಾಶಕಗಳಾಗಿರ್ಬೋದು. ಈಗ ರೈತ ಉತ್ಪಾದಕರ ಕಂಪನಿ ಇದು ಯಾವ ರೀತಿ ಅಂದ್ರೆ, ಉದಾಹರಣೆ ನಾವೀಗ ಇಲ್ಲಿ ಒಂದು ಹೆಸರುಕಾಳು ತಗೊಳ್ಳೋಣ. ಒಬ್ಬ ರೈತ ಹೆಸರುಕಾಳನ್ನ ಅವನು ಬೆಳೆದಿರ್ತಾರೆ. ಬೆಳೆದಿದ್ದಾಗ ರೈತರ ಹತ್ರ ಹೋಗಿ ದಲ್ಲಾಳಿಗಳು 60-70 ರೂಪಾಯಿ ಇರುತ್ತೆ ಕೇಳ್ತಾ ಇರ್ತಾರೆ. ಬಟ್ ಆದ್ರೆ ಒರಿಜಿನಲ್ ಹೆಸರುಕಾಳಿನ ಬೆಲೆ ಬಂದಿವತ್ತ 90-100 ರೂಪಾಯಿ ಇದೆ. ಇಲ್ಲಿ ಏನಪ್ಪಾ ಅಂದ್ರೆ, ರೈತರ ಹತ್ರ 80-90 ರೂಪಾಯಿ ಖರೀದಿ ಮಾಡಿ ಇವರು ಒಂದು 5 ರೂಪಾಯಿ ಅದನ್ನ ಲಾಭಾಂಶ ಇಟ್ಟು ಅದನ್ನ ಮಾರ್ತಾರೆ. ಅಂದ್ರೆ ಕಡಿಮೆ ಬೆಲೆಯಲ್ಲಿ ಲಾಭಾಂಶ ಇಟ್ಟು ಮಾರ್ತಾರೆ. ಅಂದ್ರೆ ಪ್ರತಿಯೊಬ್ಬರು ಇಲ್ಲಿ ರೈತರಿಗೂ ಅನುಕೂಲ ಆಗಬೇಕು, ಗ್ರಾಹಕರಿಗೂ ಅನುಕೂಲ ಆಗಬೇಕು, ಮಧ್ಯವರ್ತಿಗಳನ್ನ ಆದಷ್ಟು ಇಲ್ಲಿ ತಡೆಗಟ್ಟಬೇಕು. ಈ ಉದ್ದೇಶದಿಂದ ಈ ರೈತ ಉತ್ಪಾದಕ ಕಂಪನಿ ಓಪನ್ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 7338110209. ನಮಸ್ಕಾರಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೈತ ಬಾಂಧವರೇ, ಇನ್ನು ಈಗ ಅಡಿಕೆ ಕೃಷಿ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಹಳವುದರ ಗ್ರಾಮದ ಪ್ರಗತಿಪರ ಕೃಷಿಕ ಹೆಚ್ ಎಸ್ ರುದ್ರಪ್ಪ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈಗಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಹಳವುದರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಹೆಚ್ ಎಸ್ ರುದ್ರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಾರೆ. ರುದ್ರಪ್ಪರ ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ರುದ್ರಪ್ಪರ ಈ ಕೃಷಿ ಬದುಕಿಗೆ ಬಂದು ಎಷ್ಟು ವರ್ಷ ಆಯ್ತು? ಈಗ ನಾವೊಂದು 40 ವರ್ಷ ಆಯ್ತು ಸರ್. ಎಷ್ಟು ವಯಸ್ಸು ನಿಮ್ಗೆ ಈಗ? ಈಗ ನಮ್ಗೆ 75 ವರ್ಷ. 75 ವರ್ಷ. ನಿಮ್ ತಂದೆರೆಲ್ಲ ಕೃಷಿ ಬದುಕ ಮಾಡ್ತಾ ಇದ್ರ? ಹೌದು, ನಮ್ ತಂದೆರೆಲ್ಲ ಕೃಷಿಯಿಂದಲೇ ಬದುಕ್ತಾರೆ. ಅವರು ನಿಮ್ದು ಎಷ್ಟು ಜಮೀನಿದೆ? ಈಗ ನಮ್ದು ಒಂದು 15 ಎಕರೆ ಇದೆ ಸರ್. 15 ಎಕರೆ ನೀರಾವರಿ ಬದಲು ಜಮೀನು? ಪಂಪ್ಸೆಟ್ 8 ಎಕರೆ ಇದೆ, ಬದಲು 8 ಎಕರೆ ಇದೆ. ಏನೇನು ಬೆಳೆ ಬೆಳಿತೀರಾ? ಈಗ ನಾವು ಅಡಿಕೆ ಮೆಕ್ಕೆಜೋಳ ಎರಡೇ ಬೆಳೆಯೋದು. ಅಡಿಕೆ ಮೆಕ್ಕೆಜೋಳ ಅಷ್ಟೇ? ಮೆಕ್ಕೆಜೋಳ. ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಚೆನ್ನಾಗಿ ಇಳುವರಿ ತೆಗಿತಾ ಇದೀವಿ. ಅಡಿಕೆ 8 ಎಕರೆಗೆ ಹಾಕಿದ್ರೆ? ಈ ಅಡಿಕೆ ನಾವು 7 ಎಕರೆಗೆ ಹಾಕಿದ್ದೀವಿ ಸರ್. ಅಡಿಕೆ ಅಂದ್ರೆ ನೀವು ವಯಸ್ಸಿಗೆ ಬಂದ್ಮೇಲೆ ನಾಟಿ ಮಾಡಿದ್ರಾ? ಹೌದು, ನಾವು ವಯಸ್ಸಿಗೆ ಬಂದ್ಮೇಲೆ ಇತ್ತೀಚೆಗೆ ಈಗ ಒಂದು 25 ವರ್ಷದಿಂದ ನಾವು ನಾಟಿ ಮಾಡಿದ್ವಿ. ನಾಟಿ ಮಾಡಿದ್ರೆ ಅಂದ್ರೆ ಈಗ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿನಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು? ಈಗ ಭೂಮಿನ ಮಟ್ಟ ಇದ್ದಷ್ಟು ಒಳ್ಳೇದು. ಭೂಮಿ ಮಟ್ಟ ಇದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ. ಅಂದ್ರೆ ಅಡಿಕೆ ಎಲ್ಲಿ ಬೇಕಾದ್ರೂ ಬೆಳಿಬಹುದು. ಅದು ವಾರ್ಡಿನಿಂದ ಬೆಳಿಬಹುದು, ಕಲ್ಲು ಜಜ್ಜಿನ ಬೆಳಿಬಹುದು. ಇದು ಅಡಿಕೆ ಬೆಳೆಯಲ್ಲ ಅನ್ನೋ ಪ್ರದೇಶದಲ್ಲಿ ಅಡಿಕೆ ಬೆಳಿಬಹುದು, ಆದ್ರೆ ಸ್ವಲ್ಪ ಇಳುವರಿ ಕಡಿಮೆ ಬರುತ್ತೆ. ಅಡಿಕೆಗೆ ಸಮಶೀತೋಷ್ಣ ವಲಯ ಬೇಕು, ಶೀತ ಮತ್ತು ಉಷ್ಣ ಸಮವಾಗಿರ್ಬೇಕು. ಈಗ ಮುಂಚೆ ಎಲ್ಲ ನಾವು ಹುಡುಗರಾದಾಗ ಅಡಿಕೆಯಲ್ಲಿ ಬೆಳೀತಾರೆ ಅಂದ್ರೆ ಮಂಗಳೂರು, ಕೊಡಗು, ಅಲ್ಲೆಲ್ಲ ಮಲೆನಾಡಿನಲ್ಲಿ ಸ್ವಲ್ಪ ನೀರು ಬಂದು ನಿಲ್ಲ ಜಾಗದಾಗ ಬೆಳೀತಾರೆ ಅಂತ. ಅವ್ರಿಗೇನು ಅಷ್ಟು ಇಳುವರಿ ಬರ್ತದಿಲ್ಲ, ಅದು ಬರಲ್ಲ ಅವ್ರಿಗೆ ಇಳುವರಿ. ಅದು ನೀರು ಜಾಸ್ತಿ ಬಂದು ಅದೆಲ್ಲ ಜೇವುಗಚ್ಚಿಬಿಡ್ತು, ನೀರು ಅಡಿಕೆ ಹಿಡಿದ ಬಾಳ ನಿಂತು ಅಂದ್ರೆ ಅದು ಆಯಸ್ ಕಡಿಮೆ ಆಗುತ್ತೆ. ಅದು ಬೆಳೀತಾ ಬೆಳೀತಾ ಅದು ಮೇಲೆ ಹೋಗಿ ತುದಿ ಸಣ್ಣ ಆಗಿ ಆಮೇಲೆ ನುಸಿ ರೋಗ ಬೀಳ್ತದೆ, ಎಲ್ಲ ಬರ್ನಾಕ್ಯಂತ ಹೋಗತ್ತೆ ಗಿಡ. ಅದು ಒಳ್ಳೆ ನೀರು ಎಷ್ಟು ಬೇಕ ಅಷ್ಟು, ಒಳ್ಳೆ ಉಷ್ಣತೆಯಿಂದ ಅದನ್ನ ಕಾಪಾಡಿದ್ರೆ ಚೆನ್ನಾಗಿ ನಮಗೆ ಇಳುವರಿ ಬರುತ್ತೆ. ಒಳ್ಳೆ ಇಳುವರಿ ಬರ್ಬೇಕಂದ್ರೆ ಸಸಿಗಳನ್ನ ಯಾವ ರೀತಿ ಆಯ್ಕೆ ಮಾಡ್ಬೇಕು? ಸರಿ, ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಸಸಿ ಯಾವ ರೀತಿ ಆಯ್ಕೆ ಮಾಡ್ಬೇಕು ಅಂದ್ರೆ, ಈಗ ಉದಾಹರಣೆ ಹೊಳಲ್ಕೆರೆ ತಾಲೂಕಿನಾಗ ಒಂದು 2-3 ತೋಟ ಇರ್ತವೆ. ಅಲ್ಲಿ ನಾವು ಹೋಗಿ ಒಂದು ಅಡಿಕೆ ಗಿಡ ಇದು ವರ್ಷ ಫಸಲು ಬಿಡ್ತತೆ ಇಲ್ವೇ, ಅದು ವರ್ಷ ಗೊನೆ ಬಿಡ್ತತೆ ಇಲ್ವೇ, ಆಮೇಲೆ ಎಷ್ಟು ಕಿರುಗಣಿ ಬಿದ್ದತದು, ಗಣ್ಣು ಉದ್ದ ಇರಬಾರದು, ಕೆಲವು 1.5 ಅಡಿ ಗಣ್ಣು ಹೋಗಿರೋದವೆ, ಕೆಲವು 1/2 ಇಂಚ್ ಹೋಗಿರೋದವೆ, ಅದು ಎಷ್ಟು ಮಟ್ಟಿ ಕಿರುಗಣ್ಣು ಬಿಟ್ಟು ಅದು ಎಷ್ಟು ಬೆಳೆ ಬರ್ತತೆ ಅನ್ನೋದು ನಾವು ನೋಡ್ಕೋಬೇಕು. ಆಮೇಲೆ ವರ್ಷ ಬಿಡ್ತತೆ ಇಲ್ವೇ ಅದು, ಆಮೇಲೆ ಗೊನೆ ಯಾವ ತರ ಬಿಡ್ತತೆ, ಏನ್ ಬರೇ ಜಲ್ಕ ಬಿಡ್ತತ, ಜಲ್ಕ ಅಂದ್ರೆ ಅಳಕೆ ಬಿಡ್ತತ, ಆಮೇಲೆ ಗೊನೆ ಒತ್ತುಕಟ್ಟಾಗೆ ನಾವೊಂದು ಏನಾದ್ರು ಒಂದು ದಬ್ಲ ತಗೊಂಡ ಅದು ಇಟ್ಟರು ಹೋಗಿರಬಾರದು ಆ ಗೊನೆ ಒಳಗೆ, ಅಷ್ಟು ಒತ್ತುಕಟ್ಟಾಗಿ ಬಿಡ್ತತ. ಅಂತ ಮರವನ್ನ ನಾವು ಬೀಜಕ್ಕೆ ಆಯ್ಕೆ ಮಾಡ್ಬೇಕು. ಆಯ್ಕೆ ಮಾಡಕರೆ ಏನ್ ಮಾಡಕ, ಅದಕ್ಕೆ ನಂಬರ್ ಹಾಕ್ಬೇಕು, ನಾವು ಅದಕ್ಕೆ ನಂಬರ್ ಹಾಕ್ಬೇಕು. ಅಂತ ಒಂದು ಬೀಜವನ್ನು ಹಿಡ್ಕೊಂಬಂದು ಅದು ಒಟ್ಟೋಗ್ಬೇಕು, ಸಗಣಿ ರಾಡಿಯಲ್ಲಿ ಒಟ್ಟೋಗಿದ್ದು ಅದನ್ನು ಮೊಳಕೆ ಮಾಡಿ ಮತ್ತೆ ಪಾಕೆಟ್ ತಂದು ಅದಕ್ಕೆ ಒಳ್ಳೆ ಫಲವತ್ತತೆ ಮಣ್ಣನ್ನು ಪಾಕೆಟ್ ಮೂಲಕ ತುಂಬಿ ಆ ಬೀಜ ಇಟ್ಟರೆ ಸಸಿ ಬರ್ತದೆ. ಅಂತ ಸಸಿಯನ್ನು ನಾವು ಹಾಕಿದ್ದೆ ಬಂದು ಆದರೆ 4-5 ವರ್ಷದೊಳಗೆ ನಮಗೆ ಅದು ಫಸಲು ಶುರುವಾಗುತ್ತೆ. ಇಲ್ಲ ಈಗೇನು ಮಾಡ್ತಾರೆ ರೈತರು ಅಂದರೆ, ಈಗೆಲ್ಲ ಅಡಿಕೆನೇ ರೇಟ್ ಜಾಸ್ತಿ ಆಗಿಬಿಡ್ತಾ, ಎಲ್ಲರೂ ಸಸಿ ಸಿಕ್ಕರೆ ಸಾಕಪ್ಪ ಅಂಥೇಳಿ ಆಮೇಲೆ ಈ ತೋಟದವರು ಬಹಳ ಅನ್ಯಾಯ ಮಾಡ್ತಾರೆ. ಹೆಂಗೆ ಅಂದೆ, 15-20 ವರ್ಷದ ಗಿಡದ್ದೆಲ್ಲ ಅದನ್ನ ನಮ್ಮ ಒಟ್ಟೋಗ್ಬಿಟ್ಟು ಸಸಿ ಮಾಡಿ ಜನಗಳಿಗೆಲ್ಲ ಸಸಿ ಮಾಡಿ ಹಂಚ್ತಾ ಇದಾರೆ. ಅದು ಬಹಳ ಅನ್ಯಾಯದ ಕೆಲಸ, ಅದು ಆತರ ಮಾಡಬಾರದು. ಈಗ ಸಸಿ ಉತ್ಪಾದನೆ ಮಾಡ್ಕೊಂಡು ಹೇಳಿದ್ರೆ ಅಂತರ ಎಷ್ಟು ಕೊಡ್ಬೇಕಾಗ್ತ ನಮ್ಮ ರೈತರು? ಕೆಲವರು 8-9 ಕೊಡ್ತಾರೆ, ಕೆಲವರು 8-8 ಕೊಡ್ತಾರೆ, ಕೆಲವರು 7-8 ಕೊಡ್ತಾರೆ. ಎಷ್ಟೇ ಅಂತರ ಕೊಟ್ಟು ಒಳ್ಳೇದು ಅಂತ? ಈಗ ಅಂತರ ಈಗ ನಾವು ಮುಂಚೆ ಹಾಕಿದ್ದು 8-9 ಮಾಡಿದ್ವಿ. 8-9 ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ. ಆಮೇಲೆ 9ನೇ ದಾಯದೊಳಗೆ ಇದು ಹೋಗುತ್ತೆ, ಟ್ರ್ಯಾಕ್ಟರ್ ಹೋಗುತ್ತೆ, ಮಣ್ಣು ನೋಡ್ಕೋಬಹುದು ನಾವು. ಈಗ ನಾವು ಆ ತೋಟದ ಮಗ್ಗಲಿಗೆ ಹೋಗಿ ಮಣ್ಣು ಕೆಡಿವಿ ಮತ್ತೆ ಅಲ್ಲಿಂದ ಕೂಲರ್ ತೆಗೆರ್ಸ್ಬೇಕು ಅಂದ್ರೆ ಎಷ್ಟು ಖರ್ಚು ಬರುತ್ತೆ ನೋಡು. ಆಮೇಲೆ ಇಳುವರಿ ಜಾಸ್ತಿ ಬರುತ್ತೆ. ಆಮೇಲೆ ಸೂರ್ಯನ ಕಿರಣನೂ ನೆಲಕ್ಕೆ ಬಿದ್ದಿರ್ಬೇಕು. ಕೆಲವ್ರದ್ದು ಒಂದು ಐಡಿಯಾ, ಈಗ ಕೆಲವರು ಏನ್ ಮಾಡ್ತಾರೆ, 8-8 ಹಾಕ್ತಾರೆ, ಸೂರ್ಯನ ಕಿರಣ ಬೀಳಬಾರದು ಅಂತ. ಹಂಗಾಗಿ ಅವರವೆಲ್ಲ ಇಳುವರಿ ಕಡಿಮೆ ಹಾಕವೆ. ಈಗ ಅವ್ರಿಗೇನಂದ್ರೆ ಈಗ 8-8 ಹಾಕಿದ್ರೆ 7-7, 6-6 ಹಾಕಿರೋದಾರೆ, ಅದು ಒಂದು ಅಡಿಕೆಗಳಿಗೆ ಒಂದು ಗೊನೆ ಬಿಡತ್ತೆ. ಆಮೇಲೆ ಸೂರ್ಯನ ಕಿರಣ ನೆಲಕ್ಕೆ ಬೀಳಲ್ಲ. ಈಗ ಯಾವ್ದ್ಯಾತ ಪ್ರತಿಯೊಂದು 20-80 ಕೋಟಿಗೆ ಸೂರ್ಯನ ಕಿರಣ ಮುಖ್ಯ. ಹೌದು, ಅದು ಸೂರ್ಯನ ಕಿರಣ ಭೂಮಿಗಾಗಲಿ ಮನುಷ್ಯನಿಗಾಗಲಿ ಯಾತಕ್ಕೆ ಬಿದ್ದರೆ ಒಂದು ಕ್ಯಾಲ್ಸಿಯಂ ಉತ್ಪತ್ತಿಯಾಗಿ ಅವನಿಗೆ ಶಕ್ತಿ ಬರ್ತದೆ, ಚೆನ್ನಾಗಿ ಇಳುವರಿ ಗಿಡಕ್ಕೆ ಶಕ್ತಿ ಬರುತ್ತೆ, ಇಳುವರಿ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಬರುತ್ತೆ. ಈಗ ಅಡಿಕೆ ಇದು ಅಂತರ ಕೊಟ್ಟು ನಾಟಿ ಮಾಡಿದ್ಮೇಲೆ ನೀವು ಹೇಳಿದ್ರೆ 8-9 ಒಳ್ಳೆ ಅಂತರ ಅಂತ ಹೇಳಿದ್ರೆ, ಈಗ ಫಸಲಿ ಬರ್ಬೇಕಂದ್ರೆ 4-5 ವರ್ಷ ಬೇಕಂತ ಹೇಳಿದ್ರೆ ಅಷ್ಟೊಳಗಡೆ ಏನಾದ್ರು ಅಂತರ ಬೆಳೆಗಳು ಬೆಳ್ಕೋಬಹುದಾ? ಬೆಳ್ಕೋಬಹುದು. ಏನೇನು ಬೆಳೆ ಬೆಳೆದ್ರೆ? ಮೆಕ್ಕೆಜೋಳ ಬೆಳಿಬಹುದು, ತರಕಾರಿ ಬೆಳಿಬಹುದು, ಈ ನಾವು ಅಂತರ ಬೆಳೆಗಳು ಏನಾದರೂ ಬೆಳಕಬಹುದು, ಅದರಲ್ಲಿ ಪಪ್ಪಾಯಿ ಬೆಳಿಬಹುದು, ಪಪ್ಪಾಯಿ ಬೆಳಿಬಹುದು, ಬಾಳೆ ಬೆಳಿಬಹುದು, ಎಲ್ಲ ಬೆಳಿಬಹುದು. ಅಂದ್ರೆ ಬಾಳೆ ಬೆಳೆದ್ರೆ ಸ್ವಲ್ಪ ಏನಾಗತ್ತೆ ಅಂದ್ರೆ ಗಿಡ ಎತ್ತರ ಹೋಗವ, ಕಿರುಗಾಣಿ ಬೀಳಲ್ಲ, ಸಪೋರ್ಟ್ ಇದು ನೆಳ್ಳಾಗಿ ಬಿಡ್ತತೆ, ಗಿಡ ಎತ್ತರ ಹೋಗವ. ಅದಕ್ಕಿಂತ ಮೆಕ್ಕೆಜೋಳ ಬೆಸ್ಟ್, ಮೆಕ್ಕೆಜೋಳ ತರಕಾರಿ ಇವೆಲ್ಲ ಬೆಸ್ಟ್. ಇವೆಲ್ಲ ಬೆಳೆದ್ರೆ ಅಡಿಗೆ ಅಡಿಗೆ ಚೆನ್ನಾಗಿ ಬಿಸಿಲು ಬೀಳ್ತತೆ, ಕಿರುಗಾಣಿ ಬೀಳ್ತವೆ. ಆಮೇಲೆ ಒಳ ಫಸಲು ನಾವು ಬೆಳೆಯೋದ್ರಿಂದ ಭೂಮಿನೂ ಫಲಿತಾಂಶ ಆಗುತ್ತೆ, ತರಕಾರಿ ಅವೆಲ್ಲ ಬೆಳೆಯೋದ್ರಿಂದ ಭೂಮಿ ಫಲವತ್ತತೆ ಆಗುತ್ತೆ, ಗಿಡನೂ ಒಳ್ಳೆ ಗಾತ್ರವಾಗಿ ಚೆನ್ನಾಗಿ ಬರುತ್ತೆ. ಈಗ ನೀರು ನಿರ್ವಹಣೆ ಅಂದ್ರೆ ಕೆಲವರೆಲ್ಲ ಡ್ರಿಪ್ ಮಾಡ್ತಾರೆ, ಕೆಲವರೆಲ್ಲ ಆಯ್ ನೀರು ಕೊಡ್ತಾರೆ, ಯಾವ್ದು ಒಳ್ಳೆ ಪದ್ಧತಿ ಅಂತೀರಾ? ಈಗ ಡ್ರಿಪ್ ಮಾಡೋದೇ ಒಳ್ಳೆ ಪದ್ಧತಿ. ಅದು ಡ್ರಿಪ್ ಮಾಡೋದ್ರಿಂದ ನೀರು ಆಳವಾಗಿ ನೀರು ಭೂಮಿ ಒಳಗೆ ಆಳವಾಗಿ ಹೋಗ್ತವೆ. ಆಮೇಲೆ ಕಡಿಮೆ ನೀರಿದ್ರು ನಾವು ಮೇಂಟೈನ್ ಮಾಡಬಹುದು. ಹೌದು. ಈಗ ಆಯ್ ನೀರು ಬಿಟ್ರೆ ಏನಾಗತ್ತೆ ಅಂದ್ರೆ ಭೂಮಿ ಕಸೆ ಕುತ್ಕೊಂಡ್ಬಿಟ್ಟು ಗಟ್ಟಿಯಾಗ್ಬಿಡ್ತದ, ಗಟ್ಟಿಯಾಗ್ಬಿಟ್ಟು ಅದು ಬೇರೆ ಇಡಕ್ ಅಡಿಕೆ ಬೇರೆ ಇಡಕ್ ಆಸ್ಪದ ಆಗಲ್ಲ. ಆವಾಗ ಮಣ್ಣಿನ ಫಲವತ್ತತೆನೂ ಕೊಚ್ಕೊಂಡೋಗತ್ತೆ ನೀರು. ನಾವು ಆಯ್ ನೀರು ಬಿಟ್ರೆ ಯಾ ಕಡೆ ತಗ್ಗಿರ್ತದ ಆ ಕಡೆ ಮಣ್ಣಿನ ಫಲವತ್ತತೆನೂ ತಗೊಂಡೋಗಿ ಅದನ್ನ ನಿಸ್ಸಾರ ಮಾಡ್ತದ ಭೂಮಿನ. ಡ್ರಿಪ್ ಒಳ್ಳೇದಂತಾರೆ, ಡ್ರಿಪ್ ಬಹಳ ಒಳ್ಳೇದು. ಮತ್ತೆ ಈಗ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಮೇಲ್ ಗೊಬ್ಬರ ಕೊಡ್ಬೇಕು ಅಂತಂದ್ರೆ ವರ್ಷದಲ್ಲಿ ಎಷ್ಟು ಸಾರಿ ಕೊಡ್ಬೇಕು, ಏನೇನು ಗೊಬ್ಬರ ಕೊಟ್ರೆ ಅನುಕೂಲ ಅಂತೀರ? ಈಗ ಎಲ್ಲದಕ್ಕಿಂತ ಈಗ ಸಾವಯವ ಗೊಬ್ಬರ, ಆಮೇಲೆ ಇದು ತಿಪ್ಪೆ ಗೊಬ್ಬರ ಇಂಥವೆಲ್ಲ ಕೊಟ್ಟು ಒಳ್ಳೆಯದು. ಕುರಿ ಗೊಬ್ಬರ, ಇದು ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ, ಇವಕ್ಕೆಲ್ಲ ಸಾವಯವ ಗೊಬ್ಬರ ಅಂತಾನೆ ಅಂತೀವಿ. ಅದನ್ನ ಕೊಡೋದ್ರಿಂದ ಈಗ ಕೋಳಿ ಗೊಬ್ಬರನು ಕೊಡಬಹುದು. ಅದು ಕೋಳಿ ಗೊಬ್ಬರ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ, ಸ್ವಲ್ಪ ಹೆಚ್ಚಾಗಿ ನೀರಿದ್ದರು, ಹೆಚ್ಚಾಗಿ ನೀರಿನ ಅನುಕೂಲ ಇದ್ದರು ಕೊಡಬಹುದು. ಈ ಸರ್ಕಾರಿ ಗೊಬ್ಬರಕ್ಕಿಂತ ಇವೇ ಸಾವಯವ ಗೊಬ್ಬರದವಲ್ಲ ಅಡಿಕೆ ಗಿಡಕ್ಕೆ ಬಹಳ ಅತ್ಯುತ್ತಮ, ಬಹಳ ಚೆನ್ನಾಗಿ ಒಳ್ಳೆ ಫಸಲು ಇಳುವರಿ ಬರುತ್ತೆ. ಈಗ ಮತ್ತೆ ನೀರು ನಿರ್ವಹಣೆ ಆಯ್ತು, ಗೊಬ್ಬರ ನಿರ್ವಹಣೆ ಆಯ್ತು, ಈಗ ಎಲ್ಲಾ ಬೆಳೆಗಳು ಈಗೆಲ್ಲ ಸಾಕಷ್ಟು ರೋಗಗಳು ಕಾಣಿಸ್ಕೊಳ್ತವೆ, ಅಡಿಕೆಗೆ ಏನೇನು ರೋಗ ಬರುತ್ತೆ? ಅಡಿಕೆಗೆ ಸಣ್ಣ ಗಿಡ ಆದಾಗ ಅದು ನುಸಿ ರೋಗ ಬರುತ್ತೆ. ನಾವು ಅದು ಅದು ನಾವು ಅದು ಯಾವ ತರ ಅಂದ್ರೆ ಆ ರೈತ ಒಂದ ಕೋಯ್ ನೋಡಿದ್ರೆ ಬೆಲೆ ಸುಟ್ಕೊಂಡು ಸುಟ್ಕೊಂಡು ಸುಟ್ಕೊಂಡು ಹೋಗುತ್ತೆ. ಆವಾಗ ಅದು ರೈತ ಕಂಡಿಡಿಯಕರೆ ಏನ್ ಮಾಡ್ಬೇಕು ಅಂದ್ರೆ ಆ ಒಂದು ಗರೆ ಹಿಡಿದು ಹಿಂಗ್ ಬಟ್ಟನೆಗೆ ಎಳಿಬೇಕದನ್ನ, ಆ ಗರೆ ಹಿಡಿದು ಹಿಂಗ್ ಎಳೆದಾಗ ಬ್ಲಡ್ ರಕ್ತ ಹತ್ತತೆ ಕೈಗೆ, ಬ್ಲಡ್ ಹತ್ತತೆ. ಅವು ನಮ್ ಕಣ್ಣಿಗೆ ಕಾಣಿಸಲ್ಲ, ಅವು ಬ್ಯಾಕ್ಟೀರಿಯಾಗಳು. ಅವು ಅವೇನು ಭೂತಗಳೆ ದುರ್ದುಂಬಿ ಹಾಕೊಂಡ್ ನೋಡಿದ್ರು ಮಾತ್ರ ಅವು ಕಣ್ಣಿಗೆ ಕಾಣಿಸ್ತವೆ, ಅದೆಲ್ಲ ರಕ್ತ ರಸ ಇರ್ತಿರ್ತಾವ. ಆವಾಗ ಸ್ವಲ್ಪ ನಾವು ಕ್ರಿಮಿನಾಶಕ ಹೊಡಿಬೇಕು. ಈಗ ಕೃಷಿ ಇಲಾಖೆಯವರು ಯಾವ ಔಷಧಿ ಹೇಳ್ತಾರೆ ಅದನ್ನ ಹೊಡೆದು ಅವಾಯ್ಡ್ ಮಾಡ್ಕೋಬೇಕು. ಆಮೇಲೆ ಈಗ ಮಾಮೂಲಾಗ ನಾವು ತರಕಾರಿ ಇತ್ಯಾದಿ ಏನಾರ ಒಳ ಫಸಲು ಬೆಳಿಬೇಕಾರನ ಸಾಮಾನ್ಯವಾಗಿ ಬೀಳ್ತದ ಗಿಡ, ಒಂದು ಮೂರು ವರ್ಷ ದೊಡ್ಡವಾಗವರೆಗೂ ಬೀಳ್ತದ. ಅದು ನಾವು ಸ್ವಲ್ಪ ಔಷಧಿ ಹೊಡೆದು ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಈಗ ಅಡಿಕೆ ಮಧ್ಯದಲ್ಲೆಲ್ಲ ಕಳೆ ಬೀಳುತ್ತೆ ಅಂತ ಕಳೆನಾಶಕ ಸಿಂಪರಣೆ ಮಾಡ್ತಾರಲ್ಲ, ಕಳೆನಾಶಕ ಹೊಡೆಯೋದು ಅನುಕೂಲ ಅಂತ ಅನಾನುಕೂಲ ಅಂತೀರ? ಇಲ್ಲ, ಕಳೆನಾಶಕ ಹೊಡೆಯೋದ್ರಿಂದ ಈಗ ರೈತರು ಬೇಕಾಗ್ತಕ್ಕಂತ ಒಳಗೆ ಏನ್ ಸಾವಯವ ಈ ಹುಳಗಳು ಇರ್ತಾವಲ್ಲ, ಎರೆಹುಳು, ಎರೆಹುಳು, ಆ ಎರೆಹುಳು ಸತ್ತೋಗ್ತವೆ. ಆ ಎರೆಹುಳು ಒಂದು 40% ರೈತನ ಗೆಳೆಯ ಅಂತ ಹೆಸರು ಇಟ್ಟಿದ್ದಾರೆ ಅವಕ್ಕೆ ಕೃಷಿ ಇಲಾಖೆ. ಹೌದು. ಅವು ಎಲ್ಲ ಅಲ್ಲೇ ಗೊಬ್ಬರ, ಆಮೇಲೆ ಇವು ದೊಂಟುಗಳು, ಆ ಕಸ ಕಡ್ಡಿ ಎಲ್ಲ ತಿಂದ್ಬಿಟ್ಟು ಅವೆಲ್ಲ ರೈತನಿಗೆ ಒಳಗೆ ಭೂಮಿ ಒಳಗೆ ಗೊಬ್ಬರ ಮಾಡ್ತವೆ, ಆಮೇಲೆ ಭೂಮಿನೂ ಸೊಡ್ಲ ಮಾಡ್ತವೆ. ನಾವು ಔಷಧಿ ಹೊಡೆಯೋದ್ರಿಂದ ಸತ್ತೋಗ್ತವೆ, ಅದು ಏನು ಒಳ್ಳೇದಲ್ಲ. ಅನಿವಾರ್ಯ ಒಬ್ಬೊಬ್ರು ಹೊಡಿತಾರೆ, ವರ್ಷಕ್ಕೊಂದ್ಸಾರಿ ಹೊಡಿತಾರೆ. ಮತ್ತೆ ಈಗ ಅಡಿಕೆ ಫಸಲು ಬರ್ಬೇಕಂದ್ರೆ ಎಷ್ಟು ವರ್ಷ ಅವಧಿ ಬೇಕಾಗುತ್ತೆ? ಈಗ ಅವನು ರೈತ ಬಾರಿ ಮುತುವರ್ಜಿ ವಹಿಸಿ ಅದಕ್ಕೆ ಒಳ್ಳೆ ಪೋಷಕಾಂಶ ಕೊಟ್ಟು ಅದರಲ್ಲಿ ಗಮನ ಇಟ್ಟರೆ 6-7 ವರ್ಷಕ್ಕೆ ಅಡಿಕೆ ಕೊಯ್ತಾನೆ. ಇಲ್ಲ ಬೇಜವಾಬ್ದಾರಿ ಮಾಡಿಕೊಂಡು ನಾನು ಅಡಿಕೆ ಹಾಕಿದ್ದೀನಿ ಅಂತ ಅವನು ಅದನ್ನ ಬೇಜವಾಬ್ದಾರಿ ಮಾಡಿದ ಅಂದ್ರೆ 12-13 ವರ್ಷದವರೆಗೆ ಅವನು ಯಾವ ಗೊನೆನೂ ನೋಡಲ್ಲ ಅವನು. ಅಷ್ಟೊಂದು ದಿವಸ? ಹೌದು, ನಾವು ಅದು ಅನುಭವ ಪಟ್ಟಿರೋದು. ಅವನು ಅದ ಸುಮ್ಮನೆ ಮಾಡಿರ್ತಾವ, ಅವೇನು ಕೊನೆ ಬಿಡಲ್ಲ. ಅವನು ಜವಾಬ್ದಾರಿ ವಹಿಸಿದ್ರೆ ಮಾತ್ರ ಅದಕ್ಕೆ ಸರಿಯಾದ ಪೋಷಕಾಂಶ ಕೊಟ್ಟು ಅದಕ್ಕೆ ಏನಾಯ್ತು, ಯಾರು ರೋಗ ಬಿತ್ತು ಅದೆಲ್ಲ ಗಮನ ವಹಿಸಿದ್ರೆ 5-6 ವರ್ಷಕ್ಕೆ ಅಲ್ಲೇ ಎಲ್ಲ ಗೊನೆ ಹೊಡಿತಾವ ಅವನು ಫಸಲು ಕಾಣ್ತಾನೆ. ಈಗ ಚೆನ್ನಾಗಿ ನೀವೆಲ್ಲ ನಿರ್ವಹಣೆ ಮಾಡಿದ್ರೆ 1 ಎಕರೆಗೆ ಎಷ್ಟು ಕ್ವಿಂಟಲ್ ವರೆಗೆ ಇಳುವರಿ ಪಡ್ಕೋಬಹುದು? ಈಗ ನಾವು ಹಾಗೆ 12 ಕ್ವಿಂಟಲ್ ತೆಗಿತಾ ಇದೀವಿ ನಿಮ್ ತೋಟದಲ್ಲಿ. ಒಂದು ಎಕರೆಗೆ 12 ಕ್ವಿಂಟಲ್ ತೆಗಿತಾ ಇದೀವಿ. ಈ ಬೇರೆ ಕಡೆ ಒಳಲ್ಕೆರೆ ತಾಲೂಕು ಎಲ್ಲ ಈಗ ನಮ್ಮೂರು ಬಿಟ್ರೆ ಹಂಪನೂರು ನಮ್ಮೂರು ಇತ್ಯಾದಿ ನಮ್ಮವೇನು ಜಾಸ್ತಿ ಫಲವತ್ತತೆ ನೆಲ ಅಲ್ಲ. ಈ ಜಮ್ಮಿನಹಳ್ಳಿ ಅಳಗವಾಡಿ ಹಂಪನೂರು ಬಿಟ್ಟರೆ ಬೇರೆ ಕಡೆ ಎರೆ ಭೂಮಿಗಳದವಲ್ಲ ಬರ್ತವೆ ಕೆಲವರು. ಅವರು ಜವಾಬ್ದಾರಿ ಎಷ್ಟು ಚೆನ್ನಾಗಿ ಬೆಳೆದ್ರೆ 15 ಕ್ವಿಂಟಲ್ವರೆಗೂ ಬರುತ್ತೆ ಒಂದು ಎಕರೆಗೆ ಅಡಿಕೆ. ಈಗ ಅಡಿಕೆಯಲ್ಲಿ ಸಾಕಷ್ಟು ತಳಿಗಳದಾವೆ, ನಮ್ಮ ನಾಟಿ ತಳಿ ಇದೆ, ಮಂಗಳ ಇದೆ, ಬೇರೆ ಬೇರೆ ತಳಿಗಳಿದ್ದಾವೆ. ಯಾವುದು ಚೆನ್ನಾಗಿ ನಮ್ಮ ಈಗ ಮಂಗಳ ತಳಿನೂ ನಾವು ನೋಡಿದ್ದೀವಿ, ಅದು ಬಹಳ ದೊಡ್ಡ ಕಾಯಿ ಇರ್ತದೆ. ಅಂದ್ರೆ ಕಾಯಿ ದೊಡ್ಡದ ಕಾಳದ ಇಳುವರಿ ಕಮ್ಮಿ ಆಗತ್ತದು. ಕೊಂಡ್ಕೊಳ್ಳೋರು ಅದನ್ನ ಅಪೇಕ್ಷೆ ಮಾಡಲ್ಲ, ಕೊಂಡ್ಕೊಳ್ಳೋರು ಅಪೇಕ್ಷೆ ಮಾಡಲ್ಲ. ಆಮೇಲೆ ಅವರಿಗೆ ಅಲ್ಲಿ ಕಂಪನಿ ಒಳಗೆ ಅದನ್ನ ಉಚ್ಚು ಮಾಡಿದಾಗ ಈಡಾಗ ಈಡ್ ಬರಲ್ಲ, ಅದು ತೂಕ ಬರಲ್ಲ. ಈ ನಮ್ಮ ನಾಟಿ ಅಡಿಕೆ ಒಂಥರ ಸೀಸ ಇದ್ದಂಗೆ ಒಳ್ಳೆ ತೂಕ ಬರದ, ಅದನ್ನೇನ ಹೆಚ್ಚಿಗೆ ಅಪೇಕ್ಷೆ ಮಾಡಲ್ಲ. ಈ ನಮ್ಮ ನಾಟಿ ಅಡಿಕೆನೆ ಎಲ್ಲಾ ಕೊಂಡ್ಕೊಳ್ಳೋರು ವ್ಯವಹಾರದಾರರೆಲ್ಲ ಇದನ್ನೇ ಹೆಚ್ಚಿಗೆ ಅಪೇಕ್ಷೆ ಮಾಡ್ತಾರೆ. ಆದ್ರಿಂದ ರೈತರೆಲ್ಲ ಈ ನಾಟಿ ಅಡಿಕೆನ ಬೆಳೆದ್ರೆ ಒಳ್ಳೇದು. ಅಡಿಕೆನೆಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡೋದಾ ಅಥವಾ ಈ ಕೇಳಿ ಕೊಡೋದು ಕಂಟ್ರಾಕ್ಟ್ ಕೊಡೋದು ಆತರ ಮಾಡ್ತಾರ? ಆತರ ಮಾಡ್ತೀರಾ? ಈಗ ನೋಡ್ತೀವಿ ನಾವು, ಈಗ ಸೀಜನ್, ಈಗ ಈಗ ಕಾಂಟ್ರಾಕ್ಟ್ ದಾರ್ ಬರೋದು ಸೀಜನ್. ಈಗ ಅದು ನಮ್ಮ ಲೆಕ್ಕಕ್ಕೆ ಬಂದ್ರೆ ನಮ್ಗೆ ಗಿಟ್ಟಿದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ನಾವು ಸ್ವಂತಕ್ಕೆ ಮಾಡ್ತೀವಿ. ನಾವು ಈಗ ಎಲ್ಲ ಮಿಷಿನ್ಗಳು ಬಂದವೆ, ಈಗ ಅಡಿಕೆ ಸುಲಿಯೋ ಮಿಷಿನ್ ಬಂದವೆ. ನಾವು ಮಿಷಿನ್ ತಗೊಂಡ್ಬಂದು ಇಟ್ಕೊಂಡು ಸುಲಿಸಿ ನಾವೇ ಅದನ್ನು ಒಣಗಿಸಿ ಬೇಯಿಸಿ ಅದು ರೆಡಿ ಮಾಡಿ ನಾವೇ ಮಾರ್ತೀವಿ. ರೈತರು ಆತರ ನಾವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡೋದೇ ಲಾಭದಾಯಕ ಅಂತೀರ? ಹೌದು. ಈಗ ಅವ್ರಿಗೆ ಅವ್ರ ಈ ಕಾಂಟ್ರಾಕ್ಟ್ದಾರಿಗೆ ಹೋಗೋ ಲಾಭ ನಮಗೆ ಬರ್ತದಲ್ಲ. ಈಗ ಅವ್ರ ಲಾಭದ ಯಾರು ಮಾಡಲ್ಲ, ಪಾಪ ನಂಬೋದಕ್ಕೆ ಅವ್ರು ಯಾಕೆ ಮಾಡ್ತಾರೆ? ಅವ್ರ ಲಾಭ ಇಟ್ಕೊಂಡೆ ನಮ್ಮ ಅಡಿಕೆ ತೋಟಕ್ಕೆ ಹೇಳಿರ್ತಾರೆ. ನಾವು ಸ್ವಂತ ಕಷ್ಟಪಟ್ಟು ಮಾಡಿದ್ರೆ ನಮಗೆ ಲಾಭ ಬಂದೇ ಬರ್ತದೆ. ಆಮೇಲೆ ಏನು ಇದೊಂದು ಎರಡು ಬೀಡ್ ಕಷ್ಟ ಅಷ್ಟೇ, ಒಂದು ಸ್ವಲ್ಪ ಮಳೆ ಹಿಡ್ಕೊಳ್ತದೆ. ಒಂದೂವರೆ ತಿಂಗಳಿಗೆ ಒಂದ್ಸಲ, ಒಂದು ತಿಂಗಳ ಮೇಲೆ 10 ದಿವಸ 20 ದಿವಸ ಮೇಲ್ಪಟ್ಟು ಕೊಯ್ತಾರೆ. ಅಷ್ಟೊಂದ್ಗಾನೆ ಒಂದು ಎರಡು ಮಳೆ ವಜ ಆಗಿರ್ತಾವ ಬರ್ತಾ ಬರ್ತಾ. ಈಗ ಬಿಸಿಲಿನ ಮಳೆ ಬರ್ತಾವೆ, ಹಿಂದೆ ಮುಂದೆ ಬರೋವೆಲ್ಲ ಏನು ಒಂದು ಬೀಡ ಎರಡು ಬೀಡ ಕಷ್ಟ ಆಗತ್ತೆ. ಆಮೇಲೆ ಆರಾಮ ಕೊಯ್ದು ಎಲ್ಲ ಒಣಗಿಸಿ ನಾವು ಸ್ಟಾಕ್ ಮಾಡ್ಕೋಬಹುದು. ಅಂದ್ರೆ ಜಾಗ ಇಂಪಾರ್ಟೆಂಟ್ ರೈತಗೆ, ಇಲ್ಲ ಕಣ ಮನೆ ಮುಂದೆ ಆರಾಮ ಜಾಗ ಇದ್ರೆ ಮಾಡಕೊಳ್ಳಿ ಅನುಕೂಲ ಆಗತ್ತೆ. ಆಮೇಲೆ ಮಿಷಿನ್ ಬಹಳ ಸುಲಭ ಸುಲಿದತಿ. ಈಗೆಲ್ಲ ಮಿಷಿನ್ ಎಲ್ಲ ಬಹಳ ವೈಜ್ಞಾನಿಕವಾಗಿ ಮಾಡಿದ್ದಾರೆ, ಅಡಿಕೆಗೂ ತೊಂದರೆ ಆಗದಂಗೆ ಬಹಳ ಚೆನ್ನಾಗಿ ಅಡಿಕೆ ಬರಂಗೂ ಮಾಡಿದ್ದಾರೆ. ನಾವು ಕೂಡ ಒಂದು 3 ಲಕ್ಷ ಕೊಟ್ಟು ನಾವು ಮಿಷಿನ್ ತಗೊಂಬಂದಿದ್ದೀವಿ. ಈಗ ಹಿಂದಿನ ವರ್ಷ ಮಾಡಿದ್ವಿ ನಾವು, ಈ ವರ್ಷ ಕಾಯ್ತಾ ಇದೀವಿ. ಯಾರು ಬಂದಿಲ್ಲ, ಗಿಟ್ಟಿದ್ರೆ ಕೊಡ್ತೀವಿ, ಗಿಡ್ತಿದ್ರೆ ನಾವು ಮಿಷಿನ್ ಒಳಗೆ ಸುಲ್ಸ್ ಮಾಡ್ತೀವಿ. ಎಲ್ಲಿ ಮಾರಾಟ ಮಾಡ್ತಾರೆ? ಕೆಲವು ರೈತರೆಲ್ಲ APMCಯಲ್ಲಿ ಮಾರಾಟ ಮಾಡ್ತಾರೆ, ಕೆಲವು ವ್ಯಾಪಾರಸ್ಥರು ಬಂದ್ರೆ ವ್ಯಾಪಾರಸ್ಥರಿಗೆ ಕೊಡ್ತಾರೆ. ಎಲ್ಲಿ ಮಾರಾಟ ಮಾಡೋದು ಅನುಕೂಲ ಅಂತೀರ? ಈಗ ಮಾರಾಟ ಮಾಡೋದು ಭೀಮಸಂದ್ರಕ್ಕೆ ತಗೊಂಡೋಗ್ತಾರೆ ಈ ಮಾರ್ಕೆಟ್ಗೆ. ಆಮೇಲೆ ದಾವಣಗೆರೆ ಮಾರ್ಕೆಟ್ ಆಗೈತೆ, ತಗೊಂಡೋಗ್ತಾರೆ. ಈಗ ರೈತರೆಲ್ಲ ಮಾತಾಡೋದು ಬಹಳ ಅನುಕೂಲ ಅಂದ್ರೆ ಭೀಮಸಮುದ್ರ, ಆಮೇಲೆ ಗೌರ್ಮೆಂಟ್ ಮಾರ್ಕೆಟ್ ಬೇರೆ ಅದಾವೆ, ಅಲ್ಲಿ ಹೋಗಿ ಮಾರಾಟ ಮಾಡೋದು ಅನುಕೂಲ. ಇಲ್ಲ ಈಗಲೇ ಈಗ ಕೈ ವ್ಯಾಪಾರದವ್ರು ಮನೆ ಹತ್ರಕ್ಕೆ ಬರ್ತಾರೆ, ಅವರು ಈ ಮಾರ್ಕೆಟ್ ನೇರ್ಗಿಂತ ಒಳ್ಳೆ ರೇಟಾಗಿ ಕೊಡ್ತಾರೆ. ಅವರೇನು ಈ ದಲ್ಲಾಳಿ ಪಲ್ಲಾಳಿ ಏನು ಮುರ್ಕೊಳಲ್ಲ, ಡೈರೆಕ್ಟ್ ಅದು ಎಷ್ಟು ಕ್ವಿಂಟಲ್ ಆಗತ್ತೆ ಅಷ್ಟು ಕ್ವಿಂಟಲ್ ದುಡ್ಡು ಕೊಡ್ತಾರೆ. ಈಗ ಅದಕ್ಕೆಲ್ಲ ಈಗ ಬಹಳ ಬೇಡಿಕೆ ಇರೋದ್ರಿಂದ ಮನೆ ಹತ್ರನೇ ಬಂದು ತುಂಬಿಸ್ಕೊಂಡು ಹೋಗ್ತಾರೆ, ಅದೇನು ತಂಟಿಲ್ಲ. ಏನ್ ರೇಟ್ ಸಿಗ್ತಾ ಇದೆ ಅಡಿಕೆ? ಈಗ ನಾವು ಅಡಿಕೆ ಬೆಳೆಯಕ್ಕೆ ಹತ್ತಿದ ಮೇಲೆ, ನಾವು ಮುಂಚೆ ಅಡಿಕೆ ಹಾಕಿದ ಮೇಲೆ 4,500 ರೂಪಾಯಿ ಕ್ವಿಂಟಲ್ ಕೊಟ್ಟಿದ್ದೀವಿ, ಬರೇ 4,500. ಅಲ್ಲಿಂದ ಮತ್ತೊಂದು 2-3 ವರ್ಷ ಹೋದ್ಮೇಲೆ 6,500 ಆಯ್ತು, ಮತ್ತೊಂದು 2 ವರ್ಷ 8,000 ಆಯ್ತು. ಭಾರಿ ಸಂತೋಷ ಪಟ್ಟು ನಾವು 8,000 ಕೊಟ್ಟಾಗ ಅಬ್ಬಬ್ಬ 8,000 ಆಗಿಬಿಟ್ಟದ ಅಡಿಕೆ ರೇಟು. ಈಗ 50 ವರೆಗೂ ನಡೀತಾ ಇತ್ತು, 50 ಮೇಲೆ ನಡೀತಾ ಇತ್ತು. ಅಂದ್ರೆ ಈಗ ಜನ ಮಾತಾಡ್ತಾರದು, ಈಗ ಸರ್ಕಾರದವರು, ಕೇಂದ್ರ ಸರ್ಕಾರದವರು, ಈಗ ಆ ಕಡೆಯಿಂದ ಹೊರದೇಶದಿಂದ ಬರ್ತಕ್ಕಂತ, ಮಲೇಷ್ಯಾದಿಂದ ಬರ್ತಕ್ಕಂತ ಅಡಿಕೆ ನಿಲ್ಲಿಸಿದ್ದಾರೆ, ಅದಕ್ಕೋಸ್ಕರ ಇದು ರೇಟ್ ಆಗೈತೆ ಅಂತಾರೆ. ಅಂತವೆಲ್ಲ ಅನುಕೂಲ ಮಾಡಿದ್ರೆ ರೈತರಿಗೆ ಬಹಳ ತುಂಬಾ ಅನುಕೂಲ ಆಗುತ್ತೆ. ಈ ರೇಟ್ ಒಳ್ಳೆ ರೇಟ್ ಅಂತಾರ? ಒಳ್ಳೆ ರೇಟು, ಒಳ್ಳೆ ರೇಟು. ಇದಕ್ಕಿಂತ ಆಸೆ ಮಾಡಿದ್ರೆ ಏನು ಉಪಯೋಗ ಅಲ್ಲ, ಒಳ್ಳೆ ರೇಟ್. ಒಂದು ಎಕರೆ ಅಡಿಕೆ ಬೆಳಿಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ರೈತರಿಗೆ? ಈಗ ಫಸ್ಟ್ ಸಾರಿ ಖರ್ಚು ಬರುತ್ತೆ. ಈಗ ಡ್ರಿಪ್ ಲೈನ್ ಹೊಡಿಬೇಕು, ಅದಕ್ಕೆ ಪೈಪು, ಸಸಿ ತರ ಡ್ರಿಪ್ಪಿನ ಬೆಳ್ಳಿ ಸೊಸೆ. ನಾವು ಸ್ವಂತ ಮಾಡ್ಕೊಂಡ್ರೆ ಖರ್ಚು ಹೆಚ್ಚಿಗೆ ಬರಲ್ಲ. ನಾವು ಹೇಳಿದಂಗೆ ಒಳ್ಳೆ ಬೀಜ ತಂದು ಅವರೇ ಸ್ವಂತ ಮಾಡ್ಕೊಂಡ್ರೆ ಒಳ್ಳೆ ಖಾತ್ರಿ ಇರ್ತದೆ, ಖರ್ಚು ಹೆಚ್ಚಿಗೆ ಬರಲ್ಲ. ಏನೀಗ ಪೈಪ್ ಲೈನ್ ಮಾಡೋದು, ಡ್ರಿಪ್ ಮಾಡೋದು, ಈ ಬೋರ್ ಹಾಕ್ಸೋದು, ಆಮೇಲೆ ಟಿ ಸಿ ತಗೋಬೇಕು. ಈಗ ಒಂದು ಎಕರೆ ಅಡಿಕೆ ರೆಡಿ ಮಾಡಕ್ಕೆ ಒಂದು 4-5 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಫಸ್ಟ್ಗೆ. ಆಮೇಲೆ ತೊಂದರೆ ಇಲ್ಲ, ವರ್ಷ ಸ್ವಲ್ಪ ಮೇಲೆ ಗೊಬ್ಬರ ಕೊಡೋದು, ನೀರು ಬಿಡೋದು, ಈ ತರ ಮಾಡ್ಕೊಂಡೋದ್ರೆ ಈ ತರ ಮಾಡ್ಕೊಂಡೋಗಿ ಒಳಗ ಬೇರೆ ಫಸಲು ಬೆಳೆಯೋದು ಅವ ರೈತಕ್ಕೆ ಅನುಕೂಲ ಆಗತ್ತೆ. ಈಗ ಜನೆಲ್ಲ ಈಗ ಅಡಿಕೆ ಹಾಕಕ್ ಹೊರಟು ಬಿಡೋದಾರೆ ಎಲ್ಲಾ ಕಡೆನು. ಯಾಕೆ ಹೊರಟಿದ್ದಾರೆ ಅಂದ್ರೆ ಈಗ ರೈತರಿಗೆ ಏ ಬೇರೆ ಬೆಳೆ ಬೆಳೆದ್ರೆ ಏನು ಅನುಕೂಲ ಆಗ್ತಾ ಇಲ್ಲ. ಇವಷ್ಟು ನೋಡಿದ್ರೆ ಮೆಕ್ಕೆಜೋಳ, ಈ ಮೆಕ್ಕೆಜೋಳದ ಪರಿಸ್ಥಿತಿ ಅದು ಸಾಕಾಗಿ ಹೋಗ್ಬಿಡೋದಾರೆ ಜನ. ಈ ಮಳೆ ಹಿಡ್ಕೊಂಡ್ಬಿಟ್ಟು ಎಲ್ಲ ಫೇಲ್ ಆಗ್ಬಿಟ್ಟು. ಯಾಕೆಂದ್ರೆ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಆತ ಬರೇ ಮೆಕ್ಕೆಜೋಳ ಬೆಳೆಯನ್ನ ಏನ್ ಮಾಡಿದಾನೆ ಅಂದ್ರೆ ಈಗ ದಲ್ಲಾಳಿ ಅಂಗಡಿಯಾಗ ಸಾಲ ಮಾಡಿದಾನೆ, ಬೀಜ ಗೊಬ್ಬರ ಎಲ್ಲ ಸಾಲ ಮಾಡ್ಕೊಂಡು ಪಾಪ ಹಾಕಿದಾನ ಆತ. ಇವತ್ತು ಮಳೆ ಹಿಡ್ಕೊಂಡು ಎಲ್ಲ ನಾಶ ಆಗಿ ಹೋಗಿದೆ. ಈಗ ಆತ ನ್ಯಾಯಗೆ ಹೆಂಗ್ ಉಳಿಸಬೇಕು, ಅವ್ರಿಗೆ ಹೆಂಗ್ ಕೊಡ್ಬೇಕು, ಆಮೇಲೆ ಅದರಾಗೇ ಜೀವನ ಮಾಡ್ಬೇಕಲ್ಲ. ಇವತ್ತಿನ ಖರ್ಚು, ಇವತ್ತಿನ ಜೀವನ ಐಷಾರಾಮಿ ಜೀವನ. ನೌಕರದಾರ ಹೆಂಗೆ ಎಲ್ಲ ಐಷಾರಾಮಿ ಜೀವನ ಮಾಡ್ತಾರೆ, ರೈತರು ಅಷ್ಟೇ ಮುಂದೆ ಬಂದಾರೆ. ಎಲ್ಲರೂ ಒಳ್ಳೆ ಬಟ್ಟೆ, ಒಳ್ಳೆ ಆಹಾರ, ಈಗ ಮಂತ್ರಿ ಒಳ್ಳೆ ವ್ಯವಸ್ಥೆ, ಬಟ್ಟೆ ಸೋಳಕ್ ಮಿಷಿನ್, ನೆಲ ವರ್ಷಕ್ ಮಿಷಿನ್, ಎಲ್ಲರೂ ರೈತರು ಕೂಡ ಮಾಡ್ಕೊಂಡಿದ್ದಾರೆ. ಅವೆಲ್ಲ ಖರ್ಚು ಮೇಂಟೈನ್ ಮಾಡ್ಬೇಕು ಅಂದ್ರೆ ಬರೇ ಮೆಕ್ಕೆಜೋಳ ಬೆಳೆದ್ರಾಗಲ್ಲ. ಈಗ ಉಪಕಸ ಏನಾದ್ರು ಮಾಡ್ಕೋಬೇಕು. ಈಗ ಹೈನುಗಾರಿಕೆ, ಆಕಳ ಸಾಕೋದು, ಕುರಿ ಸಾಕೋದು, ಕುರಿ ಸಾಕೋದು, ಮೇಕೆ ಸಾಕೋದು, ಮೇಕೆ ಸಾಕೋದು, ಇಂಥವೆಲ್ಲ ಹೈನುಗಾರಿಕೆ ಮಾಡ್ಕೊಂಡ್ರೆ ಅನುಕೂಲ ಆಗತ್ತೆ. ಈಗ ನಾವೇನ ಅಡಿಕೆ ಬೆಳೆಯೋರೇನ ನಡೀತದೆ. ಈಗ ಒಳ್ಳೆ ಬಹಳ ಸಂತೋಷವಾಗಿ ಒಳ್ಳೆ ರೇಟ್ ಸಿಗ್ತಾ ಇದೆ ಅಂದ್ರೆ ಇಡೀ ನಾನು ಮೊನ್ನೆ ಮ್ಯಾಪ್ ತಗೊಂಡು ನೋಡಿದೆ. ಈಗ ಗೋವಾ, ಕರ್ನಾಟಕ, ಕೇರಳ ಇಷ್ಟೇ ಮ್ಯಾಪ್ ಒಳಗೆ ಅಡಿಕೆ ಬೆಳೀತಾರೆ ಅಂತ ಇರೋದು. ಮ್ಯಾಪ್ ತಗೊಂಡು ನಾನು ನೋಡಿದೆ ಯಾವ ರಾಜ್ಯದಲ್ಲಿ ಏನೇನು ಬೆಳೀತಾರೆ. ಈಗ ನಮ್ಮ ಕರ್ನಾಟಕದಲ್ಲಿ 90% ಅಡಿಕೆ ಆಗ್ತದಾರೆ. ಹೌದು. ಈಗ ರೈತ ಪ್ರಜ್ಞೆ ಇಲ್ಲ ಅವನಿಗೆ. ಈಗ ಹೆಂಗೆಂದೆ, ಅವ್ರು ರುದ್ರಣ್ಣರು ಅಡಿಕೆ ಬೆಳೆದ್ರು, 10 ಲಕ್ಷ ಮಾಡಿದ್ರು, ನಾನು ಹಾಕ್ಲೇಬೇಕಪ್ಪ ಅಂತ. ಆತು ಬೋರ್ ಅವ್ರಿಗೆ ಈಗ ಸರ್ಕಾರದ ಅನುಕೂಲ ಮಾಡಿಕೊಡ್ತಾರೆ, ಎಲ್ಲರಿಗೂ ಬೋರ್ ಹಾಕಿ ಕೊಡ್ತಾರೆ. ಎಷ್ಟು SC ಜನಗಳಿಗೆಲ್ಲ ಎಲ್ಲರೂ ಅಡಿಕೆ ಕಟ್ತಾ ಇದಾರೆ. ನನಗೆ ಸಣ್ಣ ಸಣ್ಣ ಬೆಳೆಗಳು ಬೆಳೆಯಕ್ ಹೋದ್ರೆ ಈ ಕೂಲಿ ಕಾರ್ಮಿಕರು ಸಿಗಲ್ಲ, ಇಳುವರಿ ಸಿಗಲ್ಲ. ಈಗ ತರಕಾರಿ ಬೆಳೀತಾರೆ, ಈಗ ಬೀನ್ಸ್ ಬೆಳೀತಾರೆ, ಈಗ ನೋಡ್ಲಿ ಇಂಗ್ಲೀಷ್ ಮೆಣಸಿನಕಾಯಿ ಬೆಳೀತದಾನೆ, ಆದ್ರೆ 25% ಕೂಲಿನ ಕೊಡ್ಬೇಕು ಅದಕ್ಕೆ ಅರಿಯಕ್ಕೆ. ಇಂಥ ಪರಿಸ್ಥಿತಿ ಇರೋದ್ರಿಂದ ಎಲ್ಲರೂ ಅಡಿಕೆಗೂ ಹೋಗ್ತದಾರೆ, ಎಲ್ಲ ಅಡಿಕೆಗೂ ಇದಾರೆ. ಈಗ ಆ ಪರಮಾತ್ಮ ಮಳೆದೇವನ ಕೈಯಾಗಿರೋದು. ಅಡಿಕೆ ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದ್ದು. ಹೆಂಗೆ ಅಂದೆ, ಈಗ ಬೇರೆ ಫಸಲು ಒಂದು 15 ದಿವಸ ನೀರಲ್ಲಿ ಸುಧಾರಿಸ್ತವೆ. ಈಗ ರಾಗಿ, ಮೆಕ್ಕೆಜೋಳ ಒಂದ್ 1 ತಿಂಗಳು ಮಳೆ ಹೋದ್ರೆ ಅದು ಬಚ್ಚಿಬಿಟ್ಟು ಮತ್ತೆ ಮಳೆ ಬಂದ ಚೇತರಿಸ್ಕೊಂಡು ಸಣ್ಣತನ ಬಿಡ್ತದೆ. ಹೌದು. ಈ ಅಡಿಕೆ ಗಿಡ ಹೆಂಗೆ ಅಂದ್ರೆ ಅದು ಒಳಗೆ ಹತ್ತಿ ತರ ಒಂದು ಬತ್ತಿ, ಹತ್ತಿ ತರ ಹೋತ್ ಬತ್ತಿ ಅದ್ರ ಒಳಗೆ. ಹೌದು. ಅದು ಒಂದ್ ವಾರ ರೈತ ಅದಕ್ಕೆ ನೀರು ಕೊಡ್ಲಿಲ್ಲ ಅಂದ್ರೆ, ಈಗ ಕೃಷಿ ಇಲಾಖೆಯವರು ನಾವು ಎಷ್ಟೋ ಕೃಷಿ ಮೀಟಿಂಗ್ ಹೋಗಿದೀವಿ, ಅವ್ರೇನ್ ಹೇಳ್ತಾರೆ ಅಂದ್ರೆ 40 ಲೀಟರ್ ನೀರು ಬೇಕು ಒಂದ್ ದಿವಸ ಕಡಿಕೆಗೆ ಅಂತಾರೆ. ಯಾಕಂದ್ರೆ ಅದೆಲ್ಲ ತುಂಬಿಕೊಂಡು ಹೋಗ್ಬೇಕು, ಯಾವುದು ಆ ಬೊಂಬೆಲ್ಲ ತುಂಬಿಕೊಂಡು ಹೋಗ್ಬೇಕು. ಆಮೇಲೆ ಇದು ಒಂದ್ ದಿವಸಕ್ಕೆ ತೆಂಗಿಗೆ 80 ಲೀಟರ್ ನೀರು ಬೇಕು ಅಂತಾರೆ. ಅಷ್ಟು ಮೇಂಟೈನ್ ಮಾಡದಿದ್ರೆ ಒಂದ್ ವಾರ ಬೋರ್ ಏನಾರು ನಮ್ದು ಒಣಗೋತು ಅಂದ್ರೆ ನಮ್ಮ ಅಡಿಕೆ ಗಿಡ ಇಲ್ಲ. ಈಗ ಎಷ್ಟೋ ಜನ ರೈತರು ಹಿಂದೆಲ್ಲ ತೋಟ ಕಡದ್ ಮತ್ತೆ ಈಗ ಅಡಿಕೆ ಗಿಡ ಹಾಕ್ತಾರೆ, ಯಾಕಂದ್ರೆ ಬರಗಾಲ ಬಂದ್ಬಿಡ್ತು. ಈಗ ನಾವು ಕಂಡಂಗೆ ನನ್ನ ಅನುಭವದಲ್ಲಿ ಈ 3-4 ಬರಗಾಲಗಳು ಬಂದವು. ಈಗ ಮಳೆಗಾಲದ ಹೆಂಗೆ ಅಂದ್ರೆ ಈಗ ಹಿಂದೆ ಆ ಶರಣರು ಬರೆದಿಟ್ಟಿದ್ದಾರೆ ಉತ್ತಮ, ಮಧ್ಯಮ, ಕನಿಷ್ಠ ಅಂತ. ಒಂದ್ 20 ವರ್ಷ ಒಳ್ಳೆ ಉತ್ತಮ ನೆಡಿದ್ರೆ 20 ವರ್ಷ ಮಧ್ಯಮ ಮಳೆ ಬರುತ್ತೆ, ಇನ್ನೊಂದು 20 ವರ್ಷ ಪೂರ್ತಿ ಕನಿಷ್ಠ ಆಗುತ್ತೆ. ಹಿಂಗಾಗಿ ಅಂಥದ್ದೊಂದು ಪ್ರಸಂಗ ಒಂದು ಬರಗಾಲ ಬಂದಾಗ ನಾವು ನೋಡಿದೀವಿ ಎಷ್ಟೋ ಬರಗಾಲ ಬಂದು ದನಿ ಮೇವಿಲ್ಲ, ಮನುಷ್ಯರಿ ಕಾಳಿಲ್ಲ, ಸರ್ಕಾರ ಎಲ್ಲರಿಗೂ ಕೂಡ ಅಕ್ಕಿ ಧಾನ್ಯಗಳು ಒದಗಿಸುತ್ತೆ, ಅಂಥದ್ದೊಂದು ಪರಿಸ್ಥಿತಿ ಬಂದದ. ಆವಾಗ ಏನೀಗ 100,000 ಎಕರೆ ಅಡಿಕೆ ಗಿಡ ಒಣ ಹಾಕಿದಾರಲ್ಲ ಎಲ್ಲ ಒಣಗೋಗ್ತವೆ ಇರಲ್ಲ ನಾವು ಅಂದ್ರೆ ನಾವನ್ನ ಬಯಸಬಾರದು ಅಂದ್ರೆ ಆ ಪರಿಸ್ಥಿತಿ ಬರ್ತದೆ, ನಾವು ಹಿಂಗೇ ಇರ್ತೀವಿ ಅಂತ ಹೇಳಕ್ಕಾಗಲ್ಲ. ಒಟ್ಟಾರೆ ಅಡಿಕೆ ಕೃಷಿ ಸಂತೋಷ ನಿಮ್ದು ತಂದ್ಕೊಟ್ಟೈತಾ ನಿಮ್ಗೆ? ಹೌದು, ಈಗ ಸದ್ಯ ಸಂತೋಷ ತಂದ್ಕೊಟ್ಟದ. ಆಮೇಲೆ ನಮ್ಮ ರೈತರೆಲ್ಲ ಈಗ ಹಳ್ಳಿಗಳ ಒಳ್ಳೊಳ್ಳೆ ಮನೆ ಕಟ್ತಾ ಇದಾರೆ, ಮನೆಗಳು ಕಟ್ತಾರೆ, ಭಾರಿ ಸಂತೋಷದಿಂದ ಅದಾರೆ. ಈಗ ಈ ಕಾರ್ಯಕ್ರಮ ಕೇಳುವಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಈಗ ಬರ್ತಾರೆ, ಈಗ ನಾವು ಒಳ್ಳೆ ವ್ಯವಸಾಯ ಒಳ್ಳೆ ತೋಟ ಮಾಡಿದ್ವಿ ಅಂದಾಗ ಈಗ ಒಬ್ರಿಂದ ಒಬ್ರು, ಈಗ ನಮ್ಮ ಅಡಿಕೆ ಯಾರ ಕಾಂಟ್ರಾಕ್ಟ್ ಹಿಡಿದಿರ್ತಾರೆ, ನೋಡಪ್ಪ ರುದ್ರಣ್ಣ ಅವರು ಇಷ್ಟು ಚೆನ್ನಾಗಿ ಅಡಿಕೆ ತೋಟ ಬೆಳೆಸಿದರೆ ನೀವು ನೋಡ್ಕೊಂಬರ್ರಿ ಅಂತಾರೆ, ಅವ್ರು ಬರ್ತಾರೆ. ಆಮೇಲೆ ನಾನು ಇನ್ನೂ ಒಂದು ರೈತರಿಗೆ ಹೇಳೋದೇನು ಅಂದ್ರೆ, ಜೀರೋ ಕಂಟಿಮೀಟರ್ ದಯವಿಟ್ಟು ಮಾಡಬಾರದು. ಈಗ ಎಷ್ಟೋ ಜನ ಹಾಳಾಗೇ ಇದ್ದಾರೆ ಜೀರೋ ಕಂಟಿಮೀಟರ್ ಮಾಡಿ. ಈಗ ಜೀರೋ ಕಂಟಿಮೀಟರ್ ಮಾಡಿ ಅದ್ರಾಗ ಆಕಳುಗಳು ಸಾಕಿದಾರೆ, ಆಕಳ ಬಿಡೋದು. ಈಗ ಆಕಳ ಈಗ ಭೂಮಿ ತುಳಿದು ತುಳಿದು ತುಳಿದು ಕಾಚಾಗಿ ಬಿಡದ ಭೂಮಿ. ಆವಾಗ ಅವನ ಆ ರೈತ ಡ್ರಿಪ್ಪಿನ ನೀರು ಬಿಟ್ಟರು ಒಳಗಡೆ ಹೋಗಲ್ಲ, ಆಯಿ ನೀರು ಬಿಟ್ಟರು ಒಳಗಡೆ ಹೋಗಲ್ಲ, ಈ ಹಿಂಗೆ ಕಲ್ಲಾಕಿದ್ರೆ ಆಗ್ಬಿಡುತ್ತೆ. ಆವಾಗ ಅವನ ಅಡಿಕೆ ಇಳುವರಿ ಕಡಿಮೆ ಹಾಕ್ಯಂತ ಹೋಗ್ತದೆ, ಆವಾಗ ರೈತ ತೊಂದರೆ ಅನುಭವಿಸ್ತಾನೆ. ಆಮೇಲೆ ಒಂದು ಅಡಿಕೆ ಗಿಡ ಅದು 75-80 ವರ್ಷ ಆಯಸ್ ಐತ ಅದಕ್ಕೆ. ಅವ್ನ ರೈತ ಚೆನ್ನಾಗಿ ಸಾಕಿದ್ದೆ ಬಂದು ಹೋದ್ರೆ 80 ವರ್ಷನ ಅವನ ಜೀವನ ಸುಖವಾಗಿರ್ಬೋದು. ದಯವಿಟ್ಟು ಜೀರೋ ಕಂಟಿಮೀಟರ್ ಮಾತ್ರ ಮಾಡಬಾರದು. ರುದ್ರಪ್ಪ ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ಗೆ ಇಬ್ಬರ ಹೆಣ್ಮಕ್ಳು, ನಾವು ಅಣ್ಣ ತಮ್ಮ ಒಂದ್ರಾಗಿದ್ದೀವಿ. ಈಗ ನಮ್ಮಿಬ್ಬರಿಂದ ಒಬ್ಬನೇ ಮಗ ಇದಾನೆ, ನಮ್ಮ ತಮ್ಮನ ಮಗ. ಕೃಷಿ ಎಲ್ಲ ನೀವು ನೋಡ್ಕೊಳದು? ನಾವೇ ಎಲ್ಲ ನೋಡ್ಕೊಳದು. ಬಹಳ ಸಂತೋಷ ರುದ್ರಪ್ಪರ, ಇದುವರೆಗೂ ನೀವು ಈ ಅಡಿಕೆ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಅಡಿಕೆ ಕೃಷಿಯ ಅನುಭವಗಳು ಈ ಕುರಿತು ಇದುವರೆಗೂ ಚಿತ್ರದುರ್ಗ ತಾಲೂಕು ಹಳವುದರ ಗ್ರಾಮದ ಪ್ರಗತಿಪರ ಕೃಷಿಕ HS ರುದ್ರಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಬಿಕೆ ಸುಮಿತ್ರಾ ಹಾಗೂ ML ಸುಧಾಕರ್, ಗೋಪಿ ಸುಧಾ ಅವರ ಧ್ವನಿಗಳಲ್ಲಿ ಗೊಡದೆ ಮೈಯ ಗಂಗೆಲಿ ನಿಂದೆ ದೂರದ ಅಕ್ಕಯ್ಯ ಸುಖದಾಗೆ ದೂರದ ಅಕ್ಕಯ್ಯ ಸುಖದಾಗಿರುವಾಳೆಂದು ಧೀರಿಸಿಕೊಂಡೆ ಮನದಾಗೆ ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಚಿತ್ರದುರ್ಗ ಜಿಲ್ಲೆಯ 2022 ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ರೈತರು ಬೆಳೆ ವಿಮೆಗೆ ನೋಂದಾಯಿಸಿರುತ್ತಾರೆ. ಚಿತ್ರದುರ್ಗ ಜಿಲ್ಲೆಯ ಕೆಲವು ತಾಲೂಕು ಹೋಬಳಿ ವ್ಯಾಪ್ತಿಯಲ್ಲಿ ಹಗಲು ರಾತ್ರಿ ಬಿದ್ದ ಮಳೆಯಿಂದಾಗಿ ಮುಂಗಾರು ಹಂಗಾಮಿನ ಪ್ರಮುಖ ಬೆಳೆಗಳು ಬೆಳೆಯುವ ಹಂತದಲ್ಲಿದ್ದು, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೆಚ್ಚಿನ ನೀರು ಮುಳುಗಡೆಯಿಂದ ಬೆಳೆ ನಷ್ಟ ಉಂಟಾಗುವ ಸಂಭವವಿರುತ್ತದೆ. ಆದ್ದರಿಂದ ಬೆಳೆ ವಿಮೆ ಮಾಡಿಸಿರುವ ರೈತರು ಈ ಬಗ್ಗೆ ನೇರವಾಗಿ ಪಿಎಂಎಫ್ಬಿವೈ ಅನುಷ್ಠಾನಗೊಳಿಸುತ್ತಿರುವ ಯೂನಿವರ್ಸಲ್ ಸೊಂಪೋ ಜನರಲ್ ಇನ್ಶೂರೆನ್ಸ್ ವಿಮಾ ಕಂಪನಿ ಕಚೇರಿಗಳಿಗೆ ಸಂಪರ್ಕಿಸಲು ಕೋರಲಾಗಿದೆ, ಅಥವಾ ಟೋಲ್ ಫ್ರೀ ಸಂಖ್ಯೆ 1800020542 ಮತ್ತೊಮ್ಮೆ ಟೋಲ್ ಫ್ರೀ ಸಂಖ್ಯೆ 1800020542ಕ್ಕೆ ಕರೆ ಮಾಡಿ ದೂರನ್ನ ದಾಖಲಿಸಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಹಾಗೂ ಜಂಟಿ ಕೃಷಿ ನಿರ್ದೇಶಕರು ಚಿತ್ರದುರ್ಗ ಇವರುಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪ್ರಕಟಣೆಯೊಂದನ್ನು ಕೇಳಿದ್ರಿ ರೈತ ಬಾಂಧವರೇ. ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಜನಪದ ಗೀತೆಯನ್ನ ಕೇಳಿ ಬರೋಣ.